ತಾವು ಹೇಳಿದಾಗೆ ಇತ್ತೀಚಿನ ದಿವಸಗಳಲ್ಲಿ ತಂಗಿಗೆ ಸಾಕಷ್ಟು ರೋಗಗಳ ಬಾಧೆ ಕೂಡ ಇದೆ, ಹಾಗೆಯೇ ಕೀಟಗಳ ಬಾಧೆಯೂ ಕೂಡ ಇದೆ. ಒಂದು 15-20-30 ವರ್ಷದ ಹಿಂದಕ್ಕೆ ನಾವು ನೋಡಿದಾಗ ಇಷ್ಟು ದೊಡ್ಡ ಪ್ರಮಾಣದ ಸಮಸ್ಯೆ ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ತರಹದ ಸಮಸ್ಯೆಗಳು ಕಾಣಿಸಿಕೊಂಡಿರತಕ್ಕಂಥದ್ದು. ತೆಂಗನ್ನ ನಮ್ಮ ಜಿಲ್ಲೆಯಲ್ಲಿ ಬಾಧಿಸ್ತಾ ಇರತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಯಾವ್ಯಾವ್ದು? ರೋಗಗಳಲ್ಲಿ ಮುಖ್ಯವಾಗಿ ಕಾಂಡ ಸೊರೆ ರೋಗ ಅಂತಿದೆ, ಹಾಗೆ ಸುಳಿ ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಅಂತ ಈ ಮೂರು ರೋಗಗಳು ಹೆಚ್ಚು ಬಾಧಿಸ್ತಾ ಇದ್ದಾವೆ. ನಮ್ಮ ಜಿಲ್ಲೆಯ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಅಂತ ಹೇಳಿದ್ರೆ ಅದು ಕಾಂಡ ಸೋರ್ತಕ್ಕಂತಹ ರೋಗ, ಸುಳಿ ಕೊಳೆ ರೋಗ ಮತ್ತು ಎಲೆ ಚುಕ್ಕಿಯ ರೋಗ. ತಾವು ಹೇಳಿದಾಗೆ ಈ ಕಾಂಡ ಸೋರ್ತಕ್ಕಂತಹ ರೋಗ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು. ನಮ್ಮ ಕೃಷಿಕರ ತೋಟಕ್ಕೆ ಹೋದ್ರೆ ಒಂದು ಎರಡು ಮರದಲ್ಲಿ ಕಾಂಡ ಸೋರ್ತಾ ಇರತಕ್ಕಂಥದ್ದು ನಾವು ನೋಡ್ತೇವೆ. ಸಾಮಾನ್ಯವಾಗಿ ರೈತರಿಗೆ ಆರಂಭದಲ್ಲಿ ಗೊತ್ತಾಗೋದಿಲ್ಲ, ಇದೊಂದು ರೋಗ ಅಂತ ಹೇಳಿ ಗೊತ್ತಾಗಲ್ಲ, ಏನೋ ಒಂದಷ್ಟು ಸಮಸ್ಯೆ ಇರಬಹುದು ಅಂತ ಹೇಳಿ ಅಂದ್ಕೊಳ್ತಾರೆ, ಅಥವಾ ನೈಸರ್ಗಿಕವಾಗಿ ಈಗಿದ್ರೂ ಇರಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದಷ್ಟು ದಿವಸಗಳು ಆದ ನಂತರ ಅದರ ಸಮಸ್ಯೆಯ ತೀವ್ರತೆ ಏನು ಅಂತ ಹೇಳಿ ಗೊತ್ತಾಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕಾಂಡ ಸೋರ್ತಕ್ಕಂತಹ ರೋಗ ಹೇಗೆ ಬರುತ್ತೆ ಮತ್ತೆ ಯಾವ ಜೀವಿಯಿಂದ ಇದು ಬರುತ್ತೆ? ಇದು ಶಿಲೇಂದ್ರದಿಂದ ಬರ್ತಕ್ಕಂತ ರೋಗ ಇದು. ಇದು ಏನಾಗುತ್ತೆ ಅಂದ್ರೆ ಈ ರೋಗ ಲಕ್ಷಣಗಳು ಏನು ಅಂದ್ರೆ ನೆಲದಿಂದ ಒಂದು 5-6 ಎತ್ತರದ ಕಾಂಡಗಳಲ್ಲಿ ಕಂದು ಬಣ್ಣದ ದ್ರವಗಳು ಸೋರೋಕ್ಕೆ ಶುರುವಾಗುತ್ತೆ. ಇದು ಕೊಳತಂತಾಗಿರುತ್ತದೆ ಹಾಗೂ ಈ ಕಾಂಡಗಳು ಬಿರುಕು ಬಿಟ್ಟು ಅಲ್ಲಿಂದ ದ್ರವ ಸೋರಕ್ಕೆ ಶುರುವಾಗುತ್ತೆ. ಆ ದ್ರವ ಸೋರೋ ಶುರುವಾಗಿ ಹಲವಾರು ಬಿರುಕುಗಳು ವೃದ್ಧಿಗೊಂಡು ನಂತರ ಈ ಕಾಂಡವನ್ನ ಬಲಹೀನನಾಗಿ ಮಾಡಿ ಈ ಮರವನ್ನು ಸಂಪೂರ್ಣವಾಗಿ ಒಣಗಿಸ್ಬಿಡುತ್ತೆ. ಇದರಿಂದ ನೋಡಕ್ಕೆ ಆರಂಭದಲ್ಲಿ ಸಣ್ಣದಾಗಿ ಕಂಡ್ರು ಅದು ಉಳ್ಬಣಗೊಂಡು ಹೆಚ್ಚು ಮರವನ್ನು ಟೊಳ್ಳಾಗಿ ಮಾಡಿ ಅದನ್ನ ಬಲನೇ ಇಲ್ದಂಗೆ ಮಾಡಿಬಿಟ್ಟು ಗಿಡಗಳು ಮರಗಳು ಬಿದ್ದೋಗ ಸಂಭವನು ಇರುತ್ತದೆ. ಯಾವ ಶಿಲೀಂಧ್ರದಿಂದ ಈ ಒಂದು ರೋಗ ಹರಡುತ್ತೆ, ಆ ಶಿಲೀಂಧ್ರ ಹೇಗೆ ಆ ಮರವನ್ನ ಸಾಯಿಸ್ತಕ್ಕಂಥದ್ದು? ಶಿಲೀಂಧ್ರ ಅದು ಈಗ ಏನು ತೇವಾಂಶ ಹೆಚ್ಚಿದ್ರೆ ಇದು ಫಂಗಸ್ ಅಂತ ಹೇಳ್ತೀವಿ, ಆ ಫಂಗಸ್ ಅದನ್ನ ಬಾಧಿಸುತ್ತೆ. ಅದರಿಂದ ಈ ಮರಗಳಲ್ಲಿ ಹೆಚ್ಚು ತೊಂದರೆಗಳು ಉಂಟಾಗಿ ಹೆಚ್ಚು ಹೆಚ್ಚು ಒಂಥರ ಈ ತೇವಾಂಶ ಹೆಚ್ಚಿದ್ರೆ ಅದು ಬೇಗ ಉಲ್ಬಣಗೊಂಡು ಮರವನ್ನು ಆವರಿಸಿ ನಂತರ ಅದನ್ನ ಟೊಳ್ಳು ಮಾಡಿ ಅದನ್ನ ಸಾಯುವಂತ ಸ್ಥಿತಿ ಎತ್ಕೊಂಡೊಯ್ಯುತ್ತೆ. ಏನು ಇದಕ್ಕೆ ಚಿಕಿತ್ಸೆ ಅಥವಾ ಇದನ್ನ ನಿರ್ವಹಣೆ ಮಾಡ್ತಾರೆ? ಇದರಲ್ಲಿ ಹತೋಟಿ ಕ್ರಮ ಏನು ಅಂದ್ರೆ ಈ ರೋಗ ತುತ್ತಾದ ಭಾಗವನ್ನು ನಾವು ಹರಿತವಾದ ಚಾಕುವಿಂದ ಅದನ್ನ ಕೆತ್ತಬೇಕು. ನಂತರ ಆ ಚಾಕುವನ್ನು ತೊಳೆದಿ 1% ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕು ಅಥವಾ 5 ml ಕೆಲಾಕ್ಸಿನ್ ಅಂತ ಬರುತ್ತೆ, ಕೆಲಾಕ್ಸಿನ್ ಅನ್ನು 5 ml ಕೆಲಾಕ್ಸಿನ್ ಅನ್ನು 100 ml ನೀರಿನಲ್ಲಿ ಬೆರೆಸಿ ಆ ದ್ರಾವಣವನ್ನು ಕೆತ್ತಿದ ಭಾಗಕ್ಕೆ ಲೇಪಿಸಬೇಕು. ಇದನ್ನು ಹತೋಟಿ ತರಬಹುದು ಅಥವಾ ಪ್ರತಿ ಗಿಡಕ್ಕೆ 1-5 kg ಬೇವಿನ ಹಿಂಡಿಯನ್ನು ಮರದ ಅಡಿಗಳಲ್ಲಿ ಹಾಕುವುದು, ಅಂದ್ರೆ 2 ಭಾಗದಲ್ಲಿ ಹಾಕಬೇಕಾಗತ್ತೆ, 2.5 kg ಮೇ ಜೂನ್ ನಲ್ಲಿ ಮತ್ತು 2.5 kg ಸೆಪ್ಟೆಂಬರ್ ಅಕ್ಟೋಬರ್ ಮಾಯಲ್ಲಿ ಹಾಕಿದ್ರೆ ಈ ಒಂದು ರೋಗವನ್ನು ಹತೋಟಿಗೆ ತರಬಹುದಾಗಿದೆ. ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡತಕ್ಕಿಂತ ಮೊದಲು ಅದನ್ನು ಕೆತ್ತಬೇಕು ಅಂತ ಹೇಳಬೇಕು. ಎಷ್ಟು ಪ್ರಮಾಣದಲ್ಲಿ ಕೆತ್ತಬೇಕಾಗುತ್ತೆ? ಆ ಶಿಲೀಂಧ್ರ ಏನು ಆವರಿಸಿರುತ್ತೆ ಪ್ರದೇಶವನ್ನು ಕೆತ್ತಬಿಟ್ಟು ಅದನ್ನ ತೆಗಿಬೇಕು, ತೆಗೆದ್ಬಿಟ್ಟು ನಂತರ ಅದನ್ನ ಸುಟ್ಟಾಕ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಮತ್ತೆ ಅಲ್ಲೇ ಮತ್ತೆ ಬೆಳೆದು ಅದು ಮತ್ತೆ ಇನ್ನೊಂದಕ್ಕೆ ಆವರಿಸುವಂತ ಸಂಭವ ಇರೋದ್ರಿಂದ ನಾವು ಏನು ಕೆರೆದು ತೆಗ್ದಿರ್ತೀವ ಆ ಒಂದು ಚಕ್ಕೆಗಳನ್ನು ದೂರದಲ್ಲಿ ಸುಟ್ಟು ಹಾಕುವುದು ಒಳ್ಳೆಯದು. ಹೀಗೆ ಈ ಕಾಂಡ ಸೋರ್ತಕ್ಕಂಥ ರೋಗವನ್ನ ನಾವು ನಿಯಂತ್ರಣವನ್ನ ಮಾಡಬಹುದು. ತೆಂಗನ್ನ ಬಾಧಿಸ್ತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ರೋಗ ಅಂತ ಹೇಳಿದ್ರೆ ಅದು ಸುಳಿ ಕೊಳೆ ರೋಗ. ಈ ಹಿಂದಿನಿಂದಲೂ ಕೂಡ ಇರುವಂತಹ ರೋಗ ಇದು. ಇದರ ಬಗ್ಗೆ ಅನೇಕ ಕೃಷಿಕರಿಗೂ ಕೂಡ ಒಂದಷ್ಟು ಜ್ಞಾನ ಇರುವಂತದ್ದು. ಇವತ್ತಿನವರೆಗೂ ಕೂಡ ಅದನ್ನು ಸಂಪೂರ್ಣವಾಗಿ ನಾವು ರೋಗ ಬರದ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವ್ದ್ರಿಂದ ಈ ರೋಗ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ರೋಗ ಬಂದಾಗ? ಇದು ಕೂಡ ಶಿಲೀಂಧ್ರದಿಂದನೇ ಬರುವಂತ ರೋಗ ಇದು. ಈ ರೋಗದ ಲಕ್ಷಣಗಳು ಏನು ಅಂದ್ರೆ ಗಿಡದ ಸುಳಿಯ ಸುತ್ತಿರುವ ಎಲೆಗಳಲ್ಲಿ ಹರಿತ ಕಡಿಮೆ ಆಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಾಗೂ ಈ ಸುಳಿಗಳು ಜೋತು ಬೀಳ್ತಾ ಇರ್ತವೆ ಹಾಗೂ ಒಂದೊಂದಾಗಿ ಅವು ಜೋತು ಬಿದ್ದು ನಂತರ ಒಣಗೋಗ್ತವೆ, ಸುಳಿಯು ಮೃದುವಾಗಿ ಒಣಗಿ ಸತ್ತೋಗ್ತದೆ. ಏನು ಅಂದ್ರೆ ಮುಖ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದು, ಎಲೆ ಗರಿ ಹಳದಿ ಬಣ್ಣಕ್ಕೆ ತಿರುಗಿ ಆ ಸುಳಿಗಳು ಏನು ಈ ಕೊಂಬೆಗಳು ಇರ್ತಾವೋ ಅವೆಲ್ಲ ಜೋತ್ ಬೀಳ್ತವೆ, ಅವು ಒಂದೊಂದಾಗಿ ಒಣಗ್ಬಿಟ್ಟು ನಂತರ ಏನ್ ಸುಳಿ ಇರುತ್ತೋ ಮೃದುವಾಗಿ ಅದು ಒಣಗಿ ಸತ್ತೋಗ್ತದೆ. ಸತ್ತೋಗುತ್ತೆ. ಹೇಗೆ ಹತೋಟಿಯನ್ನ ಮಾಡ್ತಕ್ಕಂಥದ್ದು? ಹತೋಟಿ ಮಾಡುವ ವಿಧಾನ ಅಂದ್ರೆ ಸುಳಿಯ ಭಾಗದಲ್ಲಿ ಹೆಚ್ಚಾಗಿ ಅದು ಬಾಧಿಸುತ್ತೆ. ಸುಳಿ ಭಾಗವನ್ನು ಸುತ್ತಲೂ ಬಿಡಿಸ್ಕೋಬೇಕು, ಸ್ವಚ್ಛಗೊಳಿಸಬೇಕು. ಆ ಪ್ರದೇಶಕ್ಕೆ ಮೆಟಾಲಾಕ್ಸಿಲ್ ಅಂತ ಬರುತ್ತೆ, ಮೆಟಾಲಾಕ್ಸಿಲ್ ಮತ್ತು ಮ್ಯಾನ್ಕೋಸೆಬ್ ಎರಡು ಸೇರಿರುವಂತಹ ಒಂದು ಏನಿದೆಯೋ ಅದನ್ನ 2 ಗ್ರಾಂ ಮ್ಯಾನ್ಕೋಸೆಬ್ ಅಂತ ಔಷಧಿ ಇದೆ, ಅದನ್ನು 1 ಲೀಟರ್ ನೀರಿನಲ್ಲಿ 2 ಗ್ರಾಂ ಬೆರೆಸಿ ಅದನ್ನು ಸಿಂಪಡಣೆ ಮಾಡೋದು. ಅಥವಾ ಮುಂಚೆ ಹೇಳಿದಂತೆ ಬೋರ್ಡೋ ಲೇಪನವನ್ನು ಲೇಪಿಸಿ ಮಳೆಯ ನೀರು ಬೀಳದಂಗೆ ಪ್ಲಾಸ್ಟಿಕ್ ಕವರ್ ಮುಚ್ಚೋದು. ಸುಳಿನ ರಕ್ಷಿಸಬೇಕಾಗತ್ತೆ. ಸುಳಿ ಸುತ್ತ ಭಾಗದಲ್ಲಿ ಮಾತ್ರ ಅದು ಹೆಚ್ಚು ಬಾಧಿಸೋದ್ರಿಂದ ಸುತ್ತಲೂ ಅದನ್ನ ನಾವು ಬಿಡಿಸ್ಬಿಟ್ಟು ನಂತರ ಬೋರ್ಡೋ ಪೇಸ್ಟ್ ಅನ್ನು ಅಲ್ಲಿ ಹಾಕಿ ಮಳೆ ನೀರು ಬಿದ್ದು ಅದು ಇದಾಗದಂಗೆ ಪ್ಲಾಸ್ಟಿಕ್ ಕವರ್ ನಿಂದ ಮುಚ್ಚಬೇಕಾಗತ್ತೆ. ಮುಚ್ಚೋದ್ರಿಂದ ಈ ಒಂದು ರೋಗ ಹತೋಟಿಗೆ ತರಬಹುದು. ಸುಳಿ ಒಮ್ಮೆ ಕೊಳತ್ರೆ ಮತ್ತೆ ಬರುವಂತ ಸಾಧ್ಯತೆ ಖಂಡಿತ ಬರಲ್ಲ. ಆದ್ರೆ ಈಗ ಅದನ್ನ ಸುತ್ತ ಏನು ಡ್ಯಾಮೇಜ್ ಆಗ್ದಲೇ ಇದೆ ಅಂದ್ರೆ ಏನು ಗಾಯ ಆಗ್ದಲೇ ಇದ್ದಿದ್ರೆ ಅದು ಬರೋ ಸಾಧ್ಯತೆಗಳು ಹೆಚ್ಚಿದೆ, ಬರುತ್ತೆ ಅಂತ ಅಂದ್ರೆ ಆರಂಭದಲ್ಲೇ ಇದಕ್ಕೆ ಆರಂಭದಲ್ಲೇ ಚಿಕಿತ್ಸೆ ಇದು ಮಾಡಿದ್ರೆ ಬರೋ ಸಾಧ್ಯತೆಗಳು ಹೆಚ್ಚಿದೆ. ಹೀಗೆ ಸುಳಿ ಕೊಳೆ ರೋಗವನ್ನ ನಾವು ನಿಯಂತ್ರಣವನ್ನ ಮಾಡಬಹುದು. ತೆಂಗನ್ನ ಬಳಸತಕ್ಕಂತ ಮತ್ತೊಂದು ಪ್ರಮುಖವಾದಂತಹ ರೋಗ ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ. ಈ ಎಲೆ ಚುಕ್ಕಿ ರೋಗ ಯಾವ ಕಾರಣಕ್ಕಾಗಿ ಇದು ಬರುವಂತದ್ದು ಕೂಡ ಶಿಲೀಂಧ್ರದಿಂದ ಬರುತ್ತದೆ. ಎಲೆ ಚುಕ್ಕಿ ರೋಗ ಅಂದ್ರೆ ಎಲೆಗಳ ಮೇಲೆ ಕಪ್ಪು ಚುಕ್ಕಿಗಳು ಕಂಡು ಬರ್ತಾ ಇರ್ತವೆ. ಆ ಕಪ್ಪು ಚುಕ್ಕಿ ಮೃದುವಾಗಿ ಎಲೆಗಳ ಮೇಲೆಲ್ಲ ಹರಡುತ್ತೆ, ನಂತರ ಎಲೆನ ಒಣಗಿಸ್ಬಿಡುತ್ತೆ. ಮಳೆಗಾಲದಲ್ಲಿ ಇದರ ಬಾಧೆ ತೀವ್ರತೆಯಾಗಿರುತ್ತೆ, ಜಾಸ್ತಿ ಇರುತ್ತೆ. ಏನು ಎಲೆಗಳಲ್ಲಿ ಸಣ್ಣ ಸಣ್ಣ ಕಪ್ಪು ಬಣ್ಣದ ಮಚ್ಚೆಗಳು ಕಂಡು ಬಂದು ಅದು ಎಲೆ ಒಣಗೋಗ್ ಮಾಡಿ ಮಳೆಗಾಲದಲ್ಲಿ ಹೆಚ್ಚಿರುತ್ತೆ. ಹೇಗೆ ಹತೋಟಿಯನ್ನ ಮಾಡ್ತಕ್ಕಂಥದ್ದು? ಈ ಎಲೆ ಚುಕ್ಕಿ ರೋಗ ಬಂದ ತಡೆಯಲು ನಾವು 2 ಗ್ರಾಂ ಮಾನ್ಕಸಬ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನ್ ಹೇಳ್ತೀವೋ, 2 ಗ್ರಾಂ ಮ್ಯಾನ್ಕಸಬ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು 1 ಲೀಟರ್ನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದು. ಸಿಂಪಡಣೆ ಮಾಡುವ ಮೂಲಕ ಈ ರೋಗವನ್ನು ನಾವು ತಡೆಗಟ್ಟಬಹುದು. ರೋಗಗಳ ನಂತರ ಅನೇಕ ಕೀಟಗಳು ನಮ್ಮ ತೆಂಗಿನ ಬೆಳೆಯನ್ನ ಬಾಧಿಸ್ತಕ್ಕಂಥದ್ದು. ತೆಂಗಿನ ಬೆಳೆಯನ್ನ ಬಾಧಿಸ್ತಕ್ಕಂತಹ ಪ್ರಮುಖವಾದಂತಹ ಕೀಟಗಳು ಯಾವ್ಯಾವುದು? ಅದರಲ್ಲಿ ಮೊದಲನೇದಾಗಿ ಸುಳಿಯನ್ನು ಕೊರೆಯುವಂತ ರೈನಾಸರಸ್ ದುಂಬಿ ಅಂತ ಏನ್ ಹೇಳ್ತೀವೋ ಅದು ಬಾಧಿಸುತ್ತೆ. ನಂತರ ಗರಿ ತಿನ್ನುವಂತ ಕಪ್ಪು ಹುಳು, ಕೆಂಪು ಮುತಿ ಹುಳು ಹಾಗೂ ನುಸಿ ಹಾನಿ ಮಾಡುತ್ತೆ. ನಂತರ ಇತ್ತೀಚಿನ ಈ ಒಂದು 3-4 ವರ್ಷದಿಂದ ಏನು ರೂಗೋಸ್ ವೈಟ್ ಫ್ಲೈ ಅಂತ ಏನ್ ಹೇಳ್ತೀವೋ ಅದರ ಬಾಧೆ ತೀವ್ರವಾಗಿದೆ. ಸುಳಿ ಕೊಳಿತಕ್ಕಂತಹ ರೈನೋಸಾರಸ್ ದುಂಬಿ ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು, ಇದು ಬಂದಿದೆ ಅಂತ ಹೇಳಿ ನಾವು ಗುರುತು ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಸಾಮಾನ್ಯವಾಗಿ ರೈನೋಸಾರಸ್ ದುಂಬಿ ಕಪ್ಪಗಿರುತ್ತೆ, ದೊಡ್ಡದಾಗಿರುತ್ತೆ. ನಂತರ ಅದು ಸಾಮಾನ್ಯವಾಗಿ ಬರೋದು ಗೊಬ್ಬರದಲ್ಲಿ. ನಾವು ಏನ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರಗಳೆಲ್ಲ ಕೊಡ್ತೀವಲ್ಲ, ಆ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿ ಆಗುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ದುಂಬಿಯು ಎಲೆಯ ಸುಳಿಯನ್ನು ಮತ್ತು ಹೂಗೊಂಚಲ ಕವಚವನ್ನು ಕೊರೆಯುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಕ್ಸ್ ಆಕಾರದಲ್ಲಿ ತಿನ್ನುತ್ತದೆ. ಇದರ ಪರಿಣಾಮವಾಗಿ ಗೊಂಚಲುಗಳು ಎಲೆಗಳು ಒಣಗೋಗುತ್ತದೆ. ಇದನ್ನ ನಾವು ಹತೋಟಿ ಮಾಡೋದು ಅಂದ್ರೆ ಕಬ್ಬಿಣದ ಕೊಕ್ಕೆ ಇರುತ್ತೆ, ಛತ್ರಿಯ ಕಡ್ಡಿ, ಅದನ್ನ ಆ ರಂಧ್ರಗಳಲ್ಲಿ ಎಲ್ಲಿರ್ತವ ಆ ರಂಧ್ರಗಳಿಗೆ ಹಾಕ್ಬಿಟ್ಟು ಆ ದುಂಬಿನ ಹೊರತೆಗಿಬೇಕು, ಎಳಿಬೇಕು. ಯಾಕೆಂದ್ರೆ ಇದು ಯಾವುದೇ ಔಷಧಿಗಳಿಗೆ ಹೆಚ್ಚು ಇದು ಪರಿಣಾಮಕಾರಿಯಾಗಿ ಸಾಯ್ದಲ್ಲ, ಯಾಕೆಂದ್ರೆ ಆ ಮೈ ಮೇಲೆ ಕವಚ ಇರುತ್ತೆ ಅದಕ್ಕೆ. ಹಾಗಾಗಿ ಅದು ಔಷಧಿಗೆ ಸಾಯುವಂತ ಅಷ್ಟು ಸುಲಭ ಸಾಯುವಂತ ಒಂದು ದುಂಬಿ ಅಲ್ಲ ಅದು. ಹಾಗಾಗಿ ಅದನ್ನ ಛತ್ರಿ ಕೋಲು ಅಥವಾ ಏನಾದರೂ ಕಬ್ಬಿಣದ ಇದರಿಂದ ರಂಧ್ರದೊಳಗೆ ಹಾಕಿ ಅದನ್ನು ಚುಚ್ಚಿ ಹೊರಗೆ ತೆಗಿಬೇಕು. ತೆಗೆದ ನಂತರ ಆ ರಂಧ್ರಕ್ಕೆ ಶೇಕಡ 2ರ ಕ್ವಿನಾಲ್ ಫ್ಲಾಸ್ ಅಥವಾ ಶೇಕಡ 5ರ ಮೆಲಾಥಿಯನ್ ಮತ್ತು ಮರಳು, ಒಂದು ಭಾಗ ಮರಳು ಒಂದು ಭಾಗ ಶೇಕಡ 2ರ ಕ್ವಿನಾಲ್ ಫ್ಲಾಸ್ ಅಥವಾ ಶೇಕಡ 5ರ ಮೆಲಾಥಿಯನ್ ಎರಡನ್ನು ಬೆರೆಸಿ ಆ ರಂಧ್ರಕ್ಕೆ ಲೇಪಿಸಬೇಕು. ನಂತರ ಏನ ಕೊಟ್ಟಿಗೆ ಗೊಬ್ಬರ ಗುಂಡಿ ನಾನು ಹೇಳಿನಲ್ಲ, ಆ ಅಭಿವೃದ್ಧಿ ಆಗುವಂತ ಜಾಗ ಕೊಟ್ಟಿಗೆ ಗೊಬ್ಬರ, ಆ ಕೊಟ್ಟಿಗೆ ಗೊಬ್ಬರ ಗುಂಡಿಯನ್ನು ನಾವು ಶೇಕಡ 10ರ ಕಾರ್ಬರಿಲ್ ಅಂತ ಶೇಕಡ 10ರ ಕಾರ್ಬರಿಲ್ಲಿಂದ 3 ಘನ ಮೀಟರ್ಗೆ 350 ಗ್ರಾಂನಂತೆ ಉಪರ್ಚಿಸಬೇಕು. 3 ಘನ ಮೀಟರ್ ಅಳತೆಯ ಗೊಬ್ಬರದ ಗುಂಡಿಗೆ 350 ಗ್ರಾಂನಂತೆ ನಾವು ಉಪರ್ಚಿಸೋದ್ರಿಂದ ಈ ಒಂದು ದುಂಬಿಯನ್ನು ಹತೋಟಿ ಮಾಡಬಹುದು. ಮುಖ್ಯವಾಗಿ ಇದು ಸ್ವಲ್ಪ ನಿಯಂತ್ರಣ ಕಷ್ಟವಾಗಿದೆ, ಆದ್ರೆ ನಮ್ಮ ಕೈಲೇ ಇರೋದ್ರಿಂದ ನಾವು ತರುವಂತ ಕೊಟ್ಟಿಗೆ ಗೊಬ್ಬರ ಉತ್ತಮವಾದ ಜಾಗದಿಂದ ತರಬೇಕು. ನಾವೇ ಅಭಿವೃದ್ಧಿ ಪಡಿಸುವಂತ ಕೊಟ್ಟಿಗೆ ಗೊಬ್ಬರ ಉತ್ತಮ ಜಾಗವನ್ನು ಆಯ್ಕೆ ಮಾಡಿ ನೀಟಾಗಿ ಯಾವುದೇ ಇದು ಹುಳಗಳು ಇಲ್ಲದಂತ ಇದನ್ನು ಉಪಯೋಗಿಸೋದ್ರಿಂದ ನಾವು ಅದನ್ನು ತಡೆಗಟ್ಟಬಹುದು. ಗರಿ ತಿಂತಕ್ಕಂತಹ ಕಪ್ಪು ಹುಳು ಏನಿದೆಯೋ ಅದು ಕೂಡ ತೆಂಗನ್ನ ಬಾಧಿಸ್ತಕ್ಕಂಥದ್ದು. ಇದರ ಲಕ್ಷಣಗಳು ಹೇಗಿರುತ್ತೆ, ಇದನ್ನ ನಿಯಂತ್ರಣವನ್ನ ಮಾಡುವಂತದ್ದು ಹೇಗೆ? ಗರಿ ತಿನ್ನುವ ಕಪ್ಪು ಹುಳು ಅಂತೇಳಿ ಇದು ಒಂದು ಕೂಡ ತೆಂಗಿನಲ್ಲಿ ಹೆಚ್ಚು ಬಾಧಿಸುವಂತ ಒಂದು ಹುಳ. ಈ ಮರಿ ಹುಳಗಳು ಎಲೆಯ ಕೆಳಭಾಗದಲ್ಲಿ ರೇಷ್ಮೆ ಜಾಡಿನ ಒಳಗೆ ಕೂತ್ಕೊಳ್ಳುತ್ತೆ. ಕೂತು ಹಸಿರು ಪದಾರ್ಥವನ್ನು ಕೊರೆದು ತಿನ್ನುತ್ತೆ. ಏನು ಕೆಳಭಾಗದಲ್ಲಿ ಕೂತ್ಬಿಟ್ಟು ರೇಷ್ಮೆ ಜಾಡಲ್ಲಿ ಹಸಿರು ಪದಾರ್ಥಗಳನ್ನು ಕೊರೆದು ತಿನ್ನುತ್ತೆ. ಅದು ತಿನ್ನೋದ್ರ ಮುಖಾಂತರ ಆ ಎಲೆಗಳು ಏನಾಗುತ್ತೆ, ಒಣಗಿದ ಮಚ್ಚೆಗಳು ಅದರ ಮೇಲೆ ಉದ್ಭವಿಸುತ್ತೆ. ಈಗ ಅತಿಯಾಗಿ ಬಾಧೆ ಒಳಗಾದ ಈ ತೋಟಗಳು ಬೆಂಕಿಯಲ್ಲಿ ಸುಟ್ಟಂಗೆ ಕಾಣ್ತಾ ಇರುತ್ತೆ. ಅದು ನೋಡಿದ್ರೆ ನೀವು ನೋಡಿದ್ರೆ ಎಲ್ಲೋ ಬೆಂಕಿ ಬಿದ್ದಿದೆ ಈ ಒಂದು ತೋಟಕ್ಕೆ ಅನ್ನೋ ರೀತಿ ಕಾಣ್ತಾ ಇರುತ್ತೆ. ಅದು ಮುಖ್ಯವಾಗಿ ನೋಡಿ ತಾಣ ಗೊತ್ತಾಗುತ್ತೆ, ಈ ಬೆಂಕಿ ತರ ಕಂಡ್ರೆ ಅದು ಎಲೆ ಚುಕ್ಕಿ ಹುಳುವಿನ ಬಾಧೆಯಿಂದ ಹೆಚ್ಚು ತುತ್ತಾಗಿದೆ ಅಂತ ಖಂಡಿತವಾಗಿ ನೋಡ್ತ ಗೊತ್ತಾಗುತ್ತೆ. ಕೆಳಭಾಗದಲ್ಲಿ ಮಾತ್ರ ಅದು ಕೂತಿ ಅದು ಹೀರೋದ್ರಿಂದ ಎಲೆಗಳು ಒಣಗೋಗ್ತವೆ, ಕೆಂಪಾಗಿ ಕಾಣ್ತಾ ಇರುತ್ತೆ ನಿಮಗೆ. ಹತೋಟಿ ಕ್ರಮಗಳು, ಗರಿ ತಿನ್ನುವ ಕಪ್ಪು ಹುಳುಗಳ ಹಾವಳಿ ಕಂಡುಭಾಗ ಅಂದಾಗ ನಾವು ಪ್ರತಿ ಗಿಡಕ್ಕೆ 10-12 ಗೋನಿಯೋಸಸ್ ನೆಫೆಂಟಿಸಿಸ್ ಅಂತ. ಇದೇನದಂದ್ರೆ ಪರತಂತ್ರ ಜೀವಿಗಳು ಅಂತ ಹೇಳ್ತೀವಿ. ಪರತಂತ್ರ ಜೀವಿಗಳು ಅಂದ್ರೆ ಈಗಿನ ಕಾಲದಲ್ಲಿ ಔಷಧಿಗಳು ಹೊಡೆಯೋದ್ರಿಂದ ಮಾರಕವಾಗುತ್ತೆ, ನಮಗೆ ಮನುಷ್ಯನಿಗೆ ಅದು ಮಾರಕವಾಗುತ್ತೆ. ಇದು ಹೊಡೆಯೋದ್ರಿಂದ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಪೊಲ್ಯೂಷನ್ ಆಗುತ್ತೆ. ಅದರಿಂದ ಅದನ್ನ ತಪ್ಪಿಸಕ್ಕೋಸ್ಕರ ಪರತಂತ್ರ ಜೀವಿಗಳನ್ನು ಅದನ್ನೇ ತಿಂದಿ ಜೀವನ ಮಾಡುವಂತ ಜೀವಿಗಳನ್ನು ಅಲ್ಲಿ ಬಿಡೋದ್ರ ಮುಖಾಂತರ ಇವುಗಳ ಸಂತತಿಯನ್ನು ನಾವು ಕಮ್ಮಿ ಮಾಡಬಹುದು. ಹಾಗಾಗಿ ಗೋನಿಯೋಸಸ್ ನೆಫೆಂಡಿಟಿಸ್ ಅಂತ ಹೇಳಿ ಅಥವಾ ಬ್ರಕಾನ್ ಬ್ರವಿಕಾರ್ನಿಸ್ ಅಂತ ಹೇಳಿ ಎರಡಿದೆ. ಇವೆರಡು ಪರತಂತ್ರ ಜೀವಿಗಳು ತೋಟಗಾರಿಕೆ ಇಲಾಖೆಯ ಒಂದು ಇದರಲ್ಲಿ ಸಿಗುತ್ತೆ. ನಮ್ಮ ಇಲಾಖೆಯಲ್ಲಿ ಲ್ಯಾಬ್ಗಳಿರ್ತವೆ, ಆ ಲ್ಯಾಬ್ಗಳಲ್ಲಿ ಅದನ್ನೆಲ್ಲ ಅಭಿವೃದ್ಧಿಪಡಿಸ್ತಾ ಇರ್ತೀವಿ. ಅದನ್ನು ತಗೊಂಡೋಗಿ ಒಂದು 10-12 ಆ ಜೀವಿಗಳನ್ನ ಏನ್ ಗೋನಿಯೋಸಸ್ ನೆಫೆಂಡಿಟಿಸ್ ಅಥವಾ ಬ್ರಕಾನ್ ಬ್ರವಿಕಾರ್ನಿಸ್ ಎರಡರಲ್ಲಿ ಒಂದನ್ನ ಬಿಡೋದ್ರಿಂದ ಇವು ಅದನ್ನ ತಿಂದು ಜೀವಿಸುವಂತ ಪರತಂತ್ರ ಜೀವಿಗಳಾಗಿರೋದ್ರಿಂದ ಇವು ಅವನ್ನ ತಿನ್ನೋದ್ರ ಮುಖಾಂತರ ಅವುಗಳ ಸಂತತಿಯನ್ನು ಕಮ್ಮಿ ಮಾಡುತ್ತೆ. ಅದೇ ರೀತಿ ಈ ಗರಿ ತಿನ್ನುವ ಹುಳುವಿನ ಹಾನಿಯನ್ನು ಕಡಿಮೆ ಮಾಡಲು 4 ಗ್ರಾಂ ಕಾರ್ಬೊರೈಲ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಸಿಂಪಡಿಸಿ ಮಾಡಬಹುದು. ಇದು ನಮ್ಮ ರಾಸಾಯನಿಕ ಕ್ರಮ. ರಾಸಾಯನಿಕ ಕ್ರಮದಲ್ಲೂ ಇದನ್ನು ನಾವು ಹತೋಟಿ ಮಾಡಬಹುದು, ಜೈವಿಕ ಕ್ರಮದಲ್ಲೂ ಕೂಡ ಮಾಡಬಹುದು. ಸಾಧ್ಯವಾದಷ್ಟು ಜೈವಿಕ ಕ್ರಮದಲ್ಲಿ ಮಾಡುವಂತದ್ದು ಸೂಕ್ತ. ಯಾಕೆ ಅಂತ ಅಂದ್ರೆ ಪರಿಸರದ ಮೇಲೆ ಒಂದಷ್ಟು ಕಡಿಮೆ ಆಗುತ್ತೆ. ಹೀಗೆ ಮೋನೋಕಾರ್ಡಫಾಸ್ ಕೂಡ ನಾವು ಬೇರು ಮುಖಾಂತರ ನಾವು ಉಪಚರಿಸಬಹುದು. ಬೇರಿನೆಲ್ಲ ಪೆನ್ಸಿಲ್ ಗಾತ್ರದ ಬೇರನ್ನು ನಾವು ಆಯ್ಕೆ ಮಾಡ್ಕೋಬೇಕು. ನಂತರ ಐಸ್ ಕ್ಯಾಂಡಿ ಕವರ್ ಏನಿರುತ್ತೆ ಅದರಲ್ಲಿ 10 ml ಮೋನೋಕಾರ್ಡಫಾಸ್ 10 ml ನೀರನ್ನು ಬೆರೆಸಿ ಅದನ್ನು ಬೇರೆಗೆ ಕಟ್ಟಿದ್ರಿಂದ 48 ಗಂಟೆ ಕಾಲದಲ್ಲಿ ಇಡೀ ಮರವೇ ವಿಷವಾಗಿ ಪರಿಣಮಿಸಿ ಯಾವುದೇ ಇದು ಗರಿ ತಿಂತಕ್ಕಂಥ ಹುಳುಗಳು ಸಾಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗೆ ನಾವು ಗರಿ ತಿಂತಕ್ಕಂಥ ಕಪ್ಪು ಹುಳುವನ್ನು ಕೂಡ ತೆಂಗಿನ ಬೆಳೆಯಲ್ಲಿ ನಿಯಂತ್ರಣವನ್ನ ಮಾಡಬಹುದು. ತೆಂಗನ್ನ ಬಾಧಿಸ್ತಕ್ಕಂತಹ ಮತ್ತೊಂದು ಕೀಟ ಅಂತ ಹೇಳಿದ್ರೆ ಅದು ಕೆಂಪು ಮೂತಿ ಹುಳು. ಇದು ತೆಂಗಿನ ಯಾವ ಭಾಗಕ್ಕೆ ಹಾನಿಯನ್ನ ಮಾಡುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ಕೆಂಪು ಮೂತಿ ಹುಳಿಯು ಕಾಂಡದ ಮೇಲೆ ಏನ್ ಮಾಡ್ತವೆ, ಅವು ರಂಧ್ರಗಳು ಮಾಡ್ತವೆ. ತೆಂಗಿನ ಕಾಂಡದ ಮೇಲೆ ರಂಧ್ರಗಳ ಮಾಡಿ ಅಂಟು ಪದಾರ್ಥಗಳನ್ನು ಹೊರಬರುತ್ತೆ. ಅದರಿಂದ ಆ ಬಾಧೆ ಒಳಗಾದ ಮರಗಳಲ್ಲಿ ನಾರುಗಳು ಬಂದಂಗೆ ಕಾಣ್ತಾ ಇರ್ತದೆ. ಏನ್ ಈ ಹುಳುಗಳು ಇದಾವಲ್ಲ, ಅವು ಹೆಚ್ಚು ಕಾಂಡದ ಮೇಲೆ ದಾಳಿ ಮಾಡ್ತಾವು. ಅದರಿಂದ ನಮಗೆ ನಾರುಗಳು ಕಾಣ್ತಾ ಇರ್ತವೆ, ಅಲ್ಲಿ ನಾರುಗಳು ಬಂದಂಗೆ ಕಾಣುತ್ತೆ. ಅದ್ರ ನಾರುಗಳು ಕಾಣೋದ್ರಿಂದ ನಾವು ಇದು ಕೆಂಪು ಮುತಿ ಹುಳುವಿನ ಒಂದು ಬಾಧೆ ಅಂತ ನಾವು ತೀರ್ಮಾನಿಸಬಹುದಾಗತ್ತೆ. ಇದನ್ನು ಹತೋಟಿ ಮಾಡಬೇಕು ಅಂದ್ರೆ ಆ ಹುಳು ಏನಿರುತ್ತೋ ಆ ಹುಳು ಆ ಜಾಗದಲ್ಲಿ ನಾವು ಒಂದು ರಂಧ್ರ ಮಾಡಿ ಅದಕ್ಕೆ 4 ಗ್ರಾಂ ಕಾರ್ಬೊರೈಲ್ ಪ್ರತಿ ಲೀಟರ್ನಲ್ಲಿ ಕರಗಿಸಿ ಬುಡಕ್ಕೆ ಹಾಕಬೇಕು. ಏನ್ ಆ ರಂಧ್ರ ಇರುತ್ತೋ ಅಲ್ಲಿಗೆ 4 ಗ್ರಾಂ ಕಾರ್ಬೊರೈಲ್ 1 ಲೀಟರ್ ನೀರಿನಲ್ಲಿ ಕರಗಿಸಿ ಬುಡಕ್ಕೆ ಹಾಕಬೇಕು. ಅಥವಾ 5% ಮೆಲಾಥಿಯನ್ ಪುಡಿ ಮತ್ತು ಉಸುಕು ಸಮ ಪ್ರಮಾಣದಲ್ಲಿ ಬೆರೆಸಿ ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಎಲೆಯ ಸಂದುಗಳಲ್ಲಿ ಹಾಕಬೇಕು. ಮತ್ತು ಮರಗಳ ಕಾಂಡಗಳ ಗಾಯವಾಗದಂತೆ ಎಚ್ಚರ ವಹಿಸಬೇಕು. ಯಾಕಂದ್ರೆ ನಾವು ಈಗ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡ್ತಾ ಇರ್ತೀವಿ, ಕಲ್ಟಿವೇಟರ್ಗಳು ಆಗ್ತದೆ, ಯಾವುದೇ ಕಾರಣಕ್ಕೂ ಮರಕ್ಕೆ ಯಾವುದೇ ರೀತಿಯ ಗಾಯ ಆಗದಂತೆ ಎಚ್ಚರ ವಹಿಸಿದ್ರೆ ಹೆಚ್ಚು ಕಮ್ಮಿ ಈ ನಮ್ಮಲ್ಲಿ ಬಾರಿಸ್ತಕ್ಕಂತ ರೈನಾಸರಸ್ ದುಂಬಿಗಾಗ್ಲಿ, ಹಾಗೆ ಕಪ್ಪು ಹುಳುಗಳಾಗ್ಲಿ, ಕೆಂಪು ಹುಳುಗಳಾಗ್ಲಿ, ಎಲ್ಲವನ್ನು ತಡಿಬಹುದು. ಯಾಕೆಂದ್ರೆ ಒಂದು ನಾವು ಅವಕ್ಕೆ ಅವಕಾಶ ಮಾಡಿಕೊಟ್ಟಂಗ ಆಗತ್ತೆ. ಇದ್ರ ನಾವು ತೂತ ಮಾಡೋದ್ರಿಂದ ಸಣ್ಣ ಗಾಯ ಮರಕ್ಕೆ ಏನೂ ಆಗೋದಿಲ್ಲ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಈ ಗ್ಯಾಂಗ್ರಿನ್ ಮನುಷ್ಯನಿಗೆ ಗ್ಯಾಂಗ್ರಿನ್ ಆವರಿಸುತ್ತೋ ಒಂದು ಸಣ್ಣ ಗಾಯದಿಂದ, ಅದೇ ರೀತಿ ಈ ರೀತಿ ಗಾಯ ಆಗೋದ್ರಿಂದ ಆ ಹುಳುಗಳನ್ನು ಆಕರ್ಷಿಸುತ್ತೆ ಆ ಒಂದು ಜಾಗ. ಅಲ್ಲಿ ರೈನಾಸುರ ತುಂಬಿ ಆಗ್ಲಿ, ಕಪ್ಪು ಹುಳ ಆಗಲಿ, ಕೆಂಪು ಮುತಿ ಹುಳ ಆಗಲಿ, ಇವೆಲ್ಲವೂ ಆಕರ್ಷಣೆ ಆಗುತ್ತೆ. ಆದ್ರೆ ನಾವು ಎಚ್ಚರಿಕೆ ವಹಿಸಿ ನಾವು ಏನ್ ಮಾಡಬೇಕು, ಬೇಸಾಯ ಕ್ರಮಗಳನ್ನು ಮಾಡಬೇಕಾದ್ರೆ ಗಿಡಗಳಿಗೆ ಯಾವುದೋ ಹಾನಿ ಆಗದಂಗೆ ಎಚ್ಚರ ವಹಿಸಿ ನಾವು ಇದನ್ನ ಕೆಲಸ ಮಾಡಬೇಕಾಗುತ್ತೆ. ಹೀಗೆ ಕೆಂಪು ಮೂತಿ ಹುಳವನ್ನು ಕೂಡ ನಾವು ನಿಯಂತ್ರಣವನ್ನ ಮಾಡಬಹುದು. ತೆಂಗನ ಬಾರಿಸತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಕೀಟ ಅಂತ ಹೇಳಿದ್ರೆ ಹಿಟ್ಟು ತಿಗಣೆ. ಈ ಹಿಟ್ಟು ತಿಗಣೆ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಅದು ಬಂದಂತಹ ಸಂದರ್ಭದಲ್ಲಿ ಯಾವ ಭಾಗಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ? ಇದು ಹಿಟ್ಟು ತಿಗಣ ಸಾಮಾನ್ಯವಾಗಿ ಅದು ಗೊಂಚಲಿನಲ್ಲಿರುವ ರಸವನ್ನು ಹಿರುತ್ತೆ. ಹೂ ಗೊಂಚಲಿನಲ್ಲಿ ಹೆಚ್ಚು ಅದು ತೊಂದರೆ ಮಾಡ್ತದೆ. ಕೆಲವೊಂದು ಸಮಯದಲ್ಲಿ ಅದು ಎಲೆ ಮತ್ತು ಕಾಯಿಗಳ ತೊಟ್ಟುಗಳ ರಸನೂ ಸಹ ಇರುತ್ತದೆ. ಮುಖ್ಯವಾಗಿ ಅದು ಮಾಡ್ತದ್ದು ಅದರ ಹಾನಿ ಏನಿದ್ರು ಗೊಂಚಲಿನಲ್ಲಿರುವ ರಸವನ್ನು ಹಿರುತ್ತೆ. ಕೆಲವೊಂದು ಸಮಯದಲ್ಲಿ ಅದು ಎಲೆ ಮತ್ತು ಕಾಯಲ್ಲೂ ಮಾಡುತ್ತದೆ. ಇದರ ಹತೋಟಿ ಮಾಡೋದು ಏನು ಅಂದ್ರೆ 1.7 ಮಿಲಿಲೀಟರ್ ಡೈಮೆಥೈಲೇಟ್ ಅಂತ ಅಥವಾ 0.25 ಇಮಿಡಾಕ್ಲೋಪ್ರೇಟ್ ಅಂತ. 1.7 ಮಿಲಿಲೀಟರ್ ಡೈಮೆಥೈಲೇಟ್ ಅಥವಾ 0.025 ಇಮಿಡಾಕ್ಲೋಪ್ರೇಟ್ ಅಥವಾ 2 ಮಿಲಿಲೀಟರ್ ಕೊನಾಫಾಸ್, ಮೂರಲ್ಲಿ ಯಾವ್ದು ಬೇಕಾದ್ರೂ ಮಾಡಬಹುದು. ನೀವು ಡೈಮೆಥೈಲೇಟ್ ಬೇಕಾದ್ರೂ ಮಾಡಬಹುದು 1.7 ಮಿಲಿಲೀಟರ್ ಅಥವಾ 0.05 ಇಮಿಡಾಕ್ಲೋಪ್ರೇಟ್ ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ ಅನ್ನು. ಅದು ಅಲ್ಲದೆ ಕಾರ್ಬೊರಿಲ್ ಕೂಡ ಉಪಯೋಗಿಸಬಹುದು ನಾವು 4 ಗ್ರಾಂ. 4ರಲ್ಲಿ ಯಾವ್ದರ ಒಂದನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬಹುದು. ಜೊತೆಗೆ ಇದಕ್ಕೆ ಏನು ಅಂದ್ರೆ ಮೀನೆಣ್ಣೆ ಸಾಬೂನು ಉಪಯೋಗಿಸಬಹುದು. ಮೀನೆಣ್ಣೆ ಸಾಬೂನು ಉಪಯೋಗಿಸೋದ್ರಿಂದ ಇದನ್ನು ಹತೋಟಿ ತರಬಹುದು. ಎಲ್ಲ ವಿಧಾನದಿಂದ ಹಿಟ್ಟು ತಿಗಣೆಯನ್ನು ಕೂಡ ನಾವು ಹತೋಟಿಯನ್ನ ಮಾಡಬಹುದು. ನಮ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ ಬಾಧಿಸಿದಂತಹ ಕೀಟ ಅಂತ ಹೇಳಿದ್ರೆ ನುಸಿ. ಅದು ಎಲ್ಲ ಕಡೆಯೂ ಕೂಡ ತೆಂಗಿನ ಬೆಳೆಯನ್ನ ಹೆಚ್ಚಾಗಿ ಬಾಧಿಸಿದ್ದು, ಈಗಲೂ ಕೂಡ ಅದರ ಬಾಧೆ ಅಲ್ಲಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ನುಸಿ ಅನ್ನುವಂಥದ್ದು ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳನ್ನ ತೆಂಗಿನಲ್ಲಿ ಉಂಟು ಮಾಡುತ್ತೆ? ನುಸಿಗಳು ಎಳೆಕಾಯಿಯ ಮೇಲೆ ದಾಳಿ ಮಾಡುತ್ತೆ. ಆ ಕಾಯಿನ ತೊಟ್ಟಿನ ಕೆಳಭಾಗದಲ್ಲೇ ರಸವನ್ನು ಹಿರುತ್ತದೆ. ಕಾಯಿ ಬೆಳೆದು ದಪ್ಪ ಆದಂತೆಲ್ಲ ಅದು ತೊಟ್ಟಿನ ಒಳಗಿನಿಂದ ತ್ರಿಕೋಣಾಕಾರದಲ್ಲಿ ಅದು ಮಚ್ಚೆಗಳು ಕಾಣುತ್ತದೆ. ಅದೇ ಜಾಗದಲ್ಲಿ ಉದ್ದನೆಯ ಬಿರುಕುಗಳು ಉಂಟಾಗುತ್ತದೆ. ಈ ಬಿರುಕುಗಳಿಂದ ಅಂಟು ಪದಾರ್ಥ ಹೊರಬರುತ್ತದೆ. ಸಾಮಾನ್ಯ ನಾವು ಕಾಯಿಗಳು ನೋಡ್ತಾ ಇರ್ತೀವಿ, ಕಾಯಿಗಳ ಮೇಲೆ ತ್ರಿಕೋಣಾಕಾರದಲ್ಲಿ ಗೆರೆಗಳು ಬರುತ್ತೆ, ಮಚ್ಚೆಗಳು ಕಾಣ್ತಾ ಇರುತ್ತೆ. ಆ ಮಚ್ಚೆಗಳಿಂದ ಅಂಟು ಬರ್ತಾ ಇರುತ್ತೆ. ಈ ಬಾಧೆ ಒಳಗಾದಂತ ಎಲೆ ಕಾಯಿಗಳು ಏನಿರ್ತವೆ ಅವು ಬಿದ್ದು ಹೋಗ್ತವೆ. ಹೇಗೆ ಹತೋಟಿಯನ್ನ ಮಾಡ್ತಕ್ಕಂಥದ್ದು ನುಸಿಯನ್ನ? ತೆಂಗಿನ ಮರಗಳಲ್ಲಿ ನುಸಿ ಬಾಧೆಯನ್ನು ತಡೆಯಲು ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ MOP ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಏನ್ ಹೇಳ್ತೀವೋ 3.5 ಕಿಲೋಗ್ರಾಂ, ಜಿಪ್ಸಮ್ 1 ಕಿಲೋಗ್ರಾಂ, ಬೋರೆಕ್ಸ್ 50 ಗ್ರಾಂ ಇವುಗಳೊಂದಿಗೆ ಶಿಫಾರಸು ಮಾಡಿದ ಏನು ರಾಸಾಯನಿಕ ಗೊಬ್ಬರಗಳು ಏನಿರುತ್ತೋ ಅದ್ರ ಜೊತೆಗೆ ಇವನ್ನ ಬೆರೆಸ್ಬಿಟ್ಟು ವರ್ಷಕ್ಕೆ 3 ಬಾರಿ ಹಾಕಬಹುದು. ಏನು ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಏನ್ ಹೇಳ್ತೀವೋ ಪೊಟ್ಯಾಶ್ ಕೊಡೋದ್ರಿಂದ ನುಸಿಗಳನ್ನು ಹತೋಟಿಗೆ ತರಬಹುದು. ಜಿಪ್ಸಮ್ ಕೊಡೋದು 1 ಕೆಜಿ ಹಾಗೂ 50 ಗ್ರಾಂ ಬೋರಾಕ್ಸ್. ನಾವು ಏನು ಅವರು ಗೊಬ್ಬರಗಳನ್ನು ನಾವು ವರ್ಷದಲ್ಲಿ 2 ಬಾರಿ 3 ಬಾರಿ ಕೊಡ್ತೀವೋ ಅದ್ರ ಜೊತೆಗೇನೆ ಇವನ್ನ ಕೊಡೋದ್ರಿಂದ ಹತೋಟಿ ತರಬಹುದು. ಅಥವಾ ನಿಮಾಜುಲ್ ಅಂತೇಳಿ 7.5 ml ನಿಮಾಜುಲ್ ಮತ್ತು 7.5 ml ನೀರಿನಲ್ಲಿ ಬೆರೆಸಿ ಬೇರಿನ ಮುಖಾಂತರ ನಾನು ಹೇಳ್ದಂಗೆ ಪೆನ್ಸಿಲ್ ಗಾತ್ರದ ಬೇರುಗಳನ್ನು ಯಾವುದೇ ಹಾನಿ ಆಗದಿದ್ದಂಗೆ ಅದನ್ನ ಹಾಕಿ ಬೇರಿನಿಂದ ಉಪಚರಿಸಬಹುದು. ಅದಕ್ಕೆ ಇದು ಉಪಚರಿಸೋದ್ರಿಂದ ಇದು ಹತೋಟಿಗೆ ಬರಬಹುದು. ಹೀಗೆ ನಾವು ನುಸಿಯನ್ನ ತೆಂಗಿನ ಬೆಳೆಯಲ್ಲಿ ನಿಯಂತ್ರಣವನ್ನ ಮಾಡಬಹುದು. ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ತೆಂಗನ್ನ ಬಾಧಿಸತಕ್ಕಂತಹ ರೋಗ ಮತ್ತೆ ಕೀಟಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೇಳುಗರು ಹೇಗೆ ಸಂಪರ್ಕವನ್ನ ಮಾಡಬಹುದು? ನನ್ನ ದೂರವಾಣಿ ಸಂಖ್ಯೆ 944 84 07